ಕೂರಿಗೆ ಬಿತ್ತನೆ ಅಥವಾ ಚೆಲ್ಲುವುದೇನಿದೆಯಲ್ಲ, ಇದು ಉತ್ತರ ಕರ್ನಾಟಕದಲ್ಲಿ ಜಿಲ್ಲೆಗಳಲ್ಲಿ ಮಳೆಯಾಶ್ರಿತ ಬೆಳೆಗೆ ಬಹಳ ರೂಢಿಯಲ್ಲಿದೆ. ಯಾಕೆಂದ್ರೆ ಅಲ್ಲಿ ನೀರಿನ ಅಭಾವ ಇರೋದ್ರಿಂದ ಅವರು ಮಳೆ ಮೇಲೆ ಅವರ ಅವಶ್ಯಕತೆ ಹೋಗಬೇಕಾಗುತ್ತದೆ. ಇದರಿಂದ ಕಡಿಮೆ ಇಳುವರಿ ಬರುತ್ತದೆ. ಇದನ್ನ ಜನರಲ್ಲಿ ನಾವೇನ್ ಮಾಡ್ತೀವಿ, ಇದನ್ನ ನಾವು ಪಾಲಿಸಲಿಕ್ಕೆ ಇದು ಬೇಡ ಅಂತಾನೆ ಹೇಳ್ತೀವಿ ಅವರಿಗೆ, ಸರಿಯಾದಲ್ಲ ಸೂಕ್ತ ಅಲ್ಲ ಅಂತ ಹೇಳ್ತೀವಿ. ಚೆಲ್ಲೋದು ಅಷ್ಟೇ, ಚೆಲ್ಲೋದು ಏನ್ ಹೇಳ್ತದೆ, ಇದು ಬಿತ್ತನೆ ಮಾಡಲು ನಮಗೆ ಜನರಲ್ಲಿ ಜಮೀನನ್ನು ಸಿದ್ಧಪಡಿಸ್ತೀವಿ. ಸಿದ್ಧಪಡಿಸಿ ಶಿಫಾರಸು ಏನ್ ಮಾಡಿರ್ತೀವಿ, ಅದ್ರ ಪೂರ್ತಿ ಪ್ರಮಾಣದ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರವನ್ನು ಮಣ್ಣಿನಲ್ಲಿ ಸೇರಿಸ್ತೀವಿ. ನಂತರ 1.2x1.2 meter ಅಂತರದ ಮಡಿಗಳನ್ನು ಮಾಡಿ ತೆಳ್ಳಗೆ ಬೀಜವನ್ನು ಕೈಯಿಂದ ಬಿತ್ತಿವಿ. ಬಿತ್ತಿ 4 ವಾರಗಳ ನಂತರ 5 cm ಒಂದು ಸಸಿಯನ್ನು ಉಳಿಸ್ಕೊಂಡು ಇನ್ನುಳಿದವನ್ನೆಲ್ಲ ಕಿತ್ತು ಹಾಕ್ತಿವಿ. ಇನ್ನ ಈ ಕೂರಿಗೆ ಬಿತ್ತನೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಕೂರಿಗೆ ಬಿತ್ತನೆ ಬಗ್ಗೆ ಹೇಳಬೇಕಾದ್ರೆ ಇದೇ ಸಹ ಭೂಮಿಯನ್ನು ಚೆನ್ನಾಗಿ ನಾವು ಸಿದ್ಧಪಡಿಸಬೇಕು ಬಿತ್ತನೆಗೆ. ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಸಾವಯವ ಗೊಬ್ಬರ ಹಾಗೂ ರಾಸಾಯನಿಕ ಗೊಬ್ಬರವನ್ನು ಮಣ್ಣಲ್ಲಿ ಬೆರೆಸಿ ಬೀಜವನ್ನು 30 cm ಅಂತರದ ಸಾಲಿನಲ್ಲಿ ಕೂರಿಗೆಯಿಂದ ಬಿತ್ತನೆ ಮಾಡಬೇಕು. ಇನ್ನು ಸಸಿ ಮಡಿ ತಯಾರಿಕೆಗೆ ಬಂದ್ರೆ ಹೇಗೆ ಮಾಡ್ಕೋಬೇಕಾಗತ್ತೆ? ಸಸಿ ಮಡಿ ತಯಾರಿಕೆ ಮತ್ತು ಸಸಿ ನೆಡುವಿಕೆ ಇವೆರಡೂ ಬಹಳ ಪ್ರಮುಖ ಘಟ್ಟಗಳಾಗಿದಾವೆ ಇಲ್ಲಿ. ಸರಿ, 1 hectare ನಾವೇನು ಬೆಳಿತೀವಲ್ಲ ಅದನ್ನ ಅಷ್ಟು ಸಸಿಗಳನ್ನು ನಾವು 0.05 hectare ನಲ್ಲಿ ಬೆಳಿಬೇಕಾಗ್ತದೆ. ಸಸಿ ಮಡಿ ಬೆಳೆಯುವ ಜಮೀನನ್ನು ನಾವು ಚೆನ್ನಾಗಿ ಉಳುಮೆ ಮಾಡಬೇಕು. ಮಾಡಿಬಿಟ್ಟು ಮಣ್ಣಿನ ಹೆಂಟೆಗಳನ್ನು ಹೊಡೆದು ಕಸ ಕಡ್ಡಿ ಅಥವಾ ಹಿಂದಿನ ಬೆಳೆಯ ಅವಶೇಷಗಳೇನಾದರೂ ಉಳಿದಿದ್ದಲ್ಲಿ ಅವುಗಳನ್ನು ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸಿ ಸಸಿ ಮಡಿನ 10 cm ಎತ್ತರದ ಹಾಗೂ 1 meter ಅಗಲ ಹಾಗೂ ಬೇಕಾದಷ್ಟು ಉದ್ದ, ಅದಕ್ಕೆ ಇಷ್ಟೇ ಉದ್ದ ಅಂತಿಲ್ಲ, ಬೇಕಾದಷ್ಟು ಉದ್ದ ಸಿದ್ಧಪಡಿಸಬೇಕು. ಆನಂತರ ಹೇಗೆ ಮಾಡಬೇಕಾಗುತ್ತೆ? ಆನಂತರ ಅದನ್ನ ಮಡಿಗಳ ನಡುವೆ ನಮಗೆ 30 cm ನಾವು ಅಂತರವನ್ನು ಕಾಪಾಡಿಕೊಳ್ಳಬೇಕು ಓಡಾಡಲಿಕ್ಕೆ, ಅದಕ್ಕೆಲ್ಲ ಬೇಕಾಗುತ್ತೆ ನಮಗೆ. ಹಾಗೂ ಪ್ರತಿ ಮಡಿಗಳಿಗೆ 3-4 ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ಹಾಗೂ 1/4 kg 15-15-15 ಕಾಂಪ್ಲೆಕ್ಸ್ ರಾಸಾಯನಿಕ ಗೊಬ್ಬರ, ಸಂಯುಕ್ತ ರಾಸಾಯನಿಕ ಗೊಬ್ಬರ ಅಂತ ಏನ್ ಹೇಳ್ತೀವಿ, ಇದನ್ನ ನಾವು ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ಹಾಗೆ ಬೀಜ ಬಿತ್ತುವ ಮೊದಲು 0.2% ಪೆಂಡಿ ಮಿಥೈಲಿನ ಕಳೆನಾಶಕವನ್ನು ಸಿಂಪಡಿಸಬೇಕು. ಹಾಗೂ 1 hectare ಬೇಕಾಗುವ ಸಸಿಗಳನ್ನು ನಾವು ಬೆಳೆಯಲಿದ್ದಕ್ಕೆ 3-3.5 kg ಬೀಜ ಬೇಕಾಗ್ತದೆ. ಇನ್ನ ಮುಖ್ಯವಾಗಿ ಬೀಜೋಪಚಾರ ಏನಾದ್ರು ಮಾಡಬೇಕಾಗತ್ತಾ? ಬೀಜೋಪಚಾರ ಬಗ್ಗೆ ಮಾತಾಡಬೇಕಾದ್ರೆ 1 kg ಬೀಜಕ್ಕೆ ನಮಗೆ 10 g ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರ ಬೀಜೋಪಚಾರ ಮಾಡಬೇಕು. ಒಂದು ಜೊತೆಗೆ 10 g ಟ್ರೈಕೋಡರ್ಮಾ 1 liter ನೀರಿನಲ್ಲಿ ಬೆರೆಸಿ ಸಸಿಗಳನ್ನು ಅದರಲ್ಲಿ ಅದ್ದಿ ನಾಟಿ ಮಾಡೋದು ಬಹಳ ಸೂಕ್ತ. ಜೊತೆಗೆ ಥೈರಾಮ್ ಮತ್ತೆ ಕಾರ್ಬನ್ ಡೈಸಿಮ್ ಅಂತಂದು 2:1 ratio ಅದೊಂತಹ ಫಂಗಿಸೈಡ್ ಅಂತ ಹೇಳ್ತೀವಿ, ಶಿಲೀಂಧ್ರನಾಶಕ. ಬೀಜೋಪಚಾರ ಮಾಡೋದ್ರಿಂದ ಮಣ್ಣಿನಿಂದ ಏನ್ ಬರ್ತಾ ರೋಗಗಳು ಅವನ್ನ ಕಡಿಮೆ ಮಾಡಬಹುದು. ಸರಿ, ಜೊತೆಗೆ ಇಮಿಡಾಕ್ಲೋಪ್ರಿಡ್ 0.3 ml 1 liter ನೀರಲ್ಲಿ ಬೆಳೆಸಿ ಅಥವಾ ವೈಟವ್ಯಾಕ್ಸ್ ಪೌಡರ್, ಇದು ಕಾರ್ಬಾಕ್ಸಿನ್ ಮತ್ತೆ ಥೈರಾಮ್ನ ಮಿಶ್ರಣ, ಇದು 2 g 1 kg ಸೀಡ್ಗೆ ನಾವು ಬೀಜೋಪಚಾರ ಮಾಡಿ ಬಿತ್ತಬೇಕು. ಮತ್ತು ನಾಟಿ ಮಾಡುವ ಸಸಿಗಳನ್ನು ದ್ರಾವಣದಲ್ಲಿ ಇದೇನ್ ಪ್ರಿಪೇರ್ ಮಾಡಿರ್ತೀವಿ ಆ ದ್ರಾವಣದಲ್ಲಿ 2 hours ಮುಂಚೆ ಬೇರುಗಳನ್ನು ತೊಯ್ಯುವಂತೆ ಅದ್ದಿ ಇಡುವುದರಿಂದ ಸಸಿ ಕೊಳೆಯುವ ರೋಗವನ್ನು ತಡೆಗಟ್ಟಬಹುದು. ಹಾಗೂ ಇನ್ನೊಂದೇನಂದ್ರೆ ಉಳ್ಳಾಗಡ್ಡೆ ನಾಟಿ ಮಾಡುವ 1 ಮೊದಲು ಅದ್ರ ಸುತ್ತಲೂ ನಾವು 2 ಗೋವಿನ ಜೋಳ ಅಥವಾ 4 ಗೋಧಿ ಬೆಳೆಯೋದ್ರಿಂದ ಥ್ರಿಪ್ಸ್ ನಾವು ಅದನ್ನ ಹರಡುವಿಕೆಯಿಂದ ನಿಯಂತ್ರಿಸಬಹುದು. ಆನಂತರ ನಾವು ಬೀಜಗಳನ್ನ ಹೇಗೆ ಬಿತ್ತನೆ ಮಾಡಬೇಕಾಗತ್ತೆ? ಈ ಸಸಿ ಮಡಿನಲ್ಲಿ ಬೀಜಗಳನ್ನ ಅಡ್ಡ ಸಾಲುಗಳಲ್ಲಿ ತೆಳುವಾಗಿ ಬಿತ್ತನೆ ಮಾಡಬೇಕಾಗ್ತದೆ. ನಾವು ನಂತರ ತೆಳುವಾಗಿ ಮಣ್ಣಿನಿಂದ ಅಥವಾ ತಿಪ್ಪೆ ಗೊಬ್ಬರದಿಂದ ಅಥವಾ ನಾವು ಅದನ್ನು ಮುಚ್ಚಬೇಕಾಗತ್ತೆ, ಮುಚ್ಚಿ ನೀರುಣಿಸಬೇಕು ಅದಕ್ಕೆ. ಅಥವಾ ಮಡಿಗಳಲ್ಲಿ ಡ್ರಿಪ್ ಬಳಕೆಯಿಂದ ನೀರನ್ನು ಸಹ ನಾವು ಕೊಡಬಹುದು, ಹಾಗೂ ನೀರಿನ ಉಳಿತಾಯ ಸಹ ನಾವು ಮಾಡಬಹುದು. ಇನ್ನ ಈ ಮಣ್ಣಿಂದ ಬರುವಂತ ರೋಗಗಳನ್ನ ನಿಯಂತ್ರಣ ಮಾಡಕ್ಕೆ ಏನ್ ಮಾಡಬಹುದು? ಮಣ್ಣಿಂದ ಬರುವ ರೋಗಗಳಿಗೆ ಅಥೋಟಿಗೆ ನಾವು ಈ ಮೆಟಲಾಕ್ಸಿಲ್ ಅಂತ ಒಂದೇನು ಶಿಲೀಂಧ್ರನಾಶಕವನ್ನು 0.2% ಇದನ್ನು ನಾವು ಸಿಂಪಡಿಸೋದ್ರಿಂದ ಅದನ್ನು ನಾವು ಅದನ್ನ ಹತೋಟಿ ಮಾಡಬಹುದು. ಹಾಗೂ ಥ್ರಿಪ್ಸ್ ನುಸಿಗಳ ಹತೋಟಿಗಾಗಿ ನಾವು ಫಿಪ್ರೋನಿಲ್ ಅಂತ ಒಂದೇನು ಬರುತ್ತೆ 0.1% ಸಿಂಪಡಿಸಬೇಕು. ಹಾಗೂ ಸಸಿಗಳು 40-45 ದಿನಗಳಲ್ಲಿ ರೆಡಿ ಆದ್ಮೇಲೆ ನಾವು ನಾಟಿಗೆ ಸಿದ್ಧವಾಗ್ತವೆ. ಇನ್ನು ಮುಖ್ಯ ಜಮೀನನ್ನು ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತೀರಿ? ಇದು ಬಹಳ ಮುಖ್ಯವಾದದ್ದೇ, ಮುಖ್ಯ ಕ್ಷೇತ್ರ ಸಿದ್ಧಪಡಿಸುವಿಕೆ ಅಂತ ಹೇಳ್ತೀವಿ ನಾವು. ಇದು ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಸಿದ್ಧಪಡಿಸಿಕೊಳ್ಬೇಕು. ಜೊತೆಗೆ 15 ton ಕೊಟ್ಟಿಗೆ ಗೊಬ್ಬರ ಅಥವಾ 7.5 ton ಎರೆಗಳು ಗೊಬ್ಬರ ಇದನ್ನು ನಾವು ಕೊಡಬೇಕಾಗ್ತದೆ. ಹಾಗೆಯೇ ಶಿಫಾರಸು ಮಾಡಿದ 50% ಸಾರಜನಕ ಹಾಗೂ ಪೂರ್ತಿ ಪ್ರಮಾಣದ ರಂಜಕ ಹಾಗೂ ಪೊಟ್ಯಾಸಿಯಂ ರಾಸಾಯನಿಕ ಗೊಬ್ಬರವನ್ನು ಮಣ್ಣಿನಲ್ಲಿ ನಾವು ಚೆನ್ನಾಗಿ ಬೆರೆಸಿ ಮಿಶ್ರಣ ಮಾಡಬೇಕಾಗ್ತದೆ. ಜೊತೆಗೆ 1.5-2 meter ಅಗಲ ಹಾಗೂ 4-6 meter ಉದ್ದದ ಮಡಿಗಳನ್ನು ಮಾಡಿ ಸಸಿಗಳನ್ನು ನಾಟಿ ಮಾಡಬೇಕಾಗ್ತದೆ. 10-15 cm ಎತ್ತರದಲ್ಲಿ ಮಡಿಗಳನ್ನು ನಾವು ನಾಟಿ ಮಾಡಬೇಕಾಗ್ತದೆ. ಇದರಿಂದ ಗಿಡಗಳ ಅಂತರ ಮತ್ತು ಸಂಖ್ಯೆಯನ್ನು ಸರಿಯಾದ ರೀತಿಯಲ್ಲಿ ನಾವು ನೋಡ್ಕೊಳ್ಬಹುದು. ಇನ್ನು ಈ ಅಗಲವಾದ ಏರುಮಡಿ ಪದ್ಧತಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ಅಗಲವಾದ ಎರಡು ಮಡಿ ಪದ್ಧತಿ ಅಥವಾ ಬ್ರಾಡ್ ಬೇಸ್ಡ್ ಫರ್ರೋ ಅಂತ ಹೇಳ್ತೀವಿ, ಈ ಮಾದರಿಯಲ್ಲಿ ಏನ್ ಮಾಡ್ತೀವಿ ನಾವು, 1.2 meters ಅಗಲ 15 centimeters ಎತ್ತರ ಏರು ಮಡಿಗಳನ್ನು ಮಾಡಿಕೊಂಡು ಎರಡು ಮಡಿಗಳ ನಡುವೆ 45 centimeters ಕಾಲುವೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಪ್ರತಿ ಮಡಿಯಲ್ಲಿ 10 centimeters ಅಂತರದಲ್ಲಿ ನಾವು ಒಟ್ಟು 8 ಸಾಲುಗಳನ್ನಾಗಿ ಮಾಡಿಕೊಂಡು ಪ್ರತಿ ಸಾಲಿನಲ್ಲಿ 15 centimeters ಅಂತರದಲ್ಲಿ ಸಸಿಗಳನ್ನು ನಾಟಿ ಮಾಡಬೇಕಾಗ್ತದೆ. ಈ ಪದ್ಧತಿಯಿಂದ ನಮಗೆ ಸಮನಾದ ಗಡ್ಡೆಗಳ ಬೆಳವಣಿಗೆ ಮತ್ತು ಉತ್ತಮ ಇಳುವರಿಯನ್ನು ನಾವು ನಿರೀಕ್ಷಿಸಬಹುದು. ಇನ್ನ ಈ ನಾಟಿ ವಿಧಾನದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾಟಿ ವಿಧಾನದ ಬಗ್ಗೆ ಹೇಳಬೇಕಾದ್ರೆ ಸಸಿಗಳನ್ನು ಸಸಿ ಮಡಿಯಿಂದ ಮುಖ್ಯ ಕ್ಷೇತ್ರದಲ್ಲಿ ನಾಟಿ ಮಾಡುವಾಗ ಬಹಳ ಜಾಗರೂಕತೆಯಿಂದ ಮಾಡಬೇಕಾಗ್ತದೆ. ನಾವು ಅತಿ ಚಿಕ್ಕ ಹಾಗೂ ಅತಿ ದೊಡ್ಡದಾದ ಸಸಿಗಳನ್ನು ಹೊರತುಪಡಿಸಬೇಕಾಗ್ತದೆ. ಒಂದೇ ವಯಸ್ಸಿನ ಎತ್ತರದ ಸಸಿಗಳನ್ನು ನಾವು ನಾಟಿ ಮಾಡಬೇಕಾಗ್ತದೆ. ನಾಟಿ ಮಾಡುವಾಗ ನಾವು 1/3 ಭಾಗದ ಮೇಲಿನ ಎಲೆಗಳನ್ನು ಚೂಟಬೇಕಾಗ್ತದೆ, ಚೂಟಿ ಅಥವಾ ಕತ್ತರಿಸಬೇಕಾಗ್ತದೆ. ಅದನ್ನು ನಾಟಿ ಮಾಡೋದ್ರಿಂದ ನಾಟಿ ಮಾಡುವುದು ನಮಗೆ ಬಹಳ ಸುಲಭ ಆಗ್ತದೆ. ಹಾಗೇನೆ ನಾಟಿ ಮಾಡುವ ಮುನ್ನ ಬೇರುಗಳನ್ನು 0.1% ಕಾರ್ಬನ್ ಡೈಆಕ್ಸೈಡ್ ಶಿಲೀಂಧ್ರ ನಾಶಕದಲ್ಲಿ 2 ಗಂಟೆಗಳ ಕಾಲ ಅದ್ದಿ ನಾಟಿ ಮಾಡೋದ್ರಿಂದ ಶಿಲೀಂಧ್ರ ರೋಗಗಳ ಬಾಧೆ ಮತ್ತೆ ಕಡಿಮೆ ಮಾಡಬಹುದು ನಾವು. ಹಾಗೇನೆ ಇದನ್ನ ನಾವು ಸ್ಪೇಸಿಂಗ್ ಅಂತ ಹೇಳ್ತೀವಿ. ಅಂತರ ನಾವು ಗಿಡದಿಂದ ಗಿಡಕ್ಕೆ 10 centimeters, ಸಾಲಿನಿಂದ ಸಾಲಿಗೆ 15 centimeters ನಾವು ಕಾಪಾಡಿಕೊಳ್ಳೋದ್ರಿಂದ ನಮಗೆ ಉತ್ತಮ ಇಳುವರಿ ಸಹ ಬರ್ತದೆ. ಹೆಚ್ಚು ಆಳದಲ್ಲಿ ನಾವು ನಾಟಿ ಮಾಡಬಾರದು. ನಾಟಿ ಮಾಡಿದ ತಕ್ಷಣ ನಾವು ಇದಕ್ಕೆ ನೀರು ಉಣಿಸಬೇಕಾಗ್ತದೆ. ಇನ್ನ ಪೋಷಕಾಂಶಗಳ ಒಂದು ಪೂರೈಕೆಗೆ ಬಂದ್ರೆ ಈ ಗೊಬ್ಬರ ಎಲ್ಲ ಎಷ್ಟೆಷ್ಟು ಕೊಡಬೇಕಾಗತ್ತೆ ಅಂತೇಳಿ? ಇದು ಮಾತ್ರ ಬಹಳ ಇಂಪಾರ್ಟೆಂಟ್ ಕೆಲಸ ಆಗ್ತದೆ ನಮಗಿಲ್ಲಿ. ಇದು ಮುಂಗಾರಿಗೆ ಮತ್ತು ಹಿಂಗಾರಿಗೆ ಎರಡು ವಿಧವಾದ ಪೋಷಕಾಂಶಗಳು ಕೊಡಬೇಕಾಗ್ತದೆ. ನಾವು ಈ ಮುಂಗಾರು ಹಂಗಾಮಿಗೆ ನಾವು ಸಮಯ ನಮಗೆ 3 times ನಾವು ಮಾಡಬೇಕಾಗ್ತದೆ. ಒಂದು ನಾಟಿಗೆ ಮುನ್ನ, ನಾಟಿ ಮಾಡಿದ 30 ದಿನಗಳ ನಂತರ ಹಾಗೂ 45 ದಿನಗಳ ನಂತರ. ಇದರಲ್ಲಿ ನಾವು ಸಾರಜನಕ, ರಂಜಕ, ಪೊಟ್ಯಾಶ್ ಮತ್ತೆ ಗಂಧಕ, ಇವು 4 ಬಹಳ ಮುಖ್ಯವಾದವು. ಈ ಸಾರಜನಕವನ್ನು ನಾವು ಈ ನಾಟಿಗೆ ಮುನ್ನ 25 kg, ನಾಟಿ ಮಾಡಿದ 30 ದಿನಗಳ ನಂತರ 25 kg, ಆಮೇಲೆ 45 ದಿನಗಳ ನಂತರ 25 kg ಕೊಡಬೇಕಾಗ್ತದೆ. ಆದ್ರೆ ರಂಜಕ, ಪೊಟ್ಯಾಶ್ ಮತ್ತೆ ಗಂಧಕವನ್ನು ನಾಟಿಗೆ ಮುಂದೆನೆ ನಾವು ಎಲ್ಲದನ್ನು ಕೊಟ್ಬಿಡ್ತೀವಿ. ನಾವು 40 kg ರಂಜಕ, 40 kg ಪೊಟ್ಯಾಶು, 40 kg ಗಂಧಕ. ಹಾಗೇನೆ ಹಿಂಗಾರು ಹಂಗಾಮಿಗೆ ನಾವು ಇದರಲ್ಲೂ ಸಹ ನಾವು ನಾಟಿಗೆ ಮುನ್ನ 30 ದಿನಗಳ ನಂತರ ಹಾಗೂ 40 ದಿನಗಳ ನಂತರ ಕೊಡಬೇಕಾಗ್ತದೆ. ಈ ಸಾರಜನಕವನ್ನು 40 kg, 35 kg, 35 kg ಈ 3 times ನಾವು ಕೊಡಬೇಕಾಗ್ತದೆ, ಸ್ಪ್ಲಿಟ್ ಮಾಡಬೇಕಾಗ್ತದೆ. ಹಾಗೇನೆ ಈ ರಂಜಕ, ಪೊಟ್ಯಾಶ್ ಮತ್ತು ಗಂಧಕ, ಇದರಲ್ಲಿ ಏನಾಗ್ತದೆ ರಂಜಕ 40 kg ಬಟ್ ಪೊಟ್ಯಾಶ್ 60 kg ಕೊಡಬೇಕಾಗ್ತದೆ ಹಾಗೂ ಗಂಧಕವನ್ನು 40 kg ಕೊಡಬೇಕಾಗ್ತದೆ. ಸರಿ ಸರಿ, ಈ ರೀತಿಯಾಗಿ ನಾವು ಗೊಬ್ಬರ ಪೋಷಕಾಂಶಗಳನ್ನ ಕೊಡಬೇಕಾಗ್ತದೆ. ಅಂದ್ರೆ ಗಂಧಕ ಕೊಡೋದು ಬಹಳ ಮುಖ್ಯ. ಬಹಳ ಮುಖ್ಯ. NPK ಏನ್ ಹೇಳ್ತೀವಿ ಅದ್ರ ಜೊತೆಗೆ ಗಂಧಕ ಗೊಬ್ಬರವು ಇಳುವರಿಗೆ ಮತ್ತು ಘಾಟು, ಈಗ ಘಾಟು ಪಂಜನ್ಸಿ ಅಂತ ಏನ್ ಹೇಳ್ತೀವಲ್ಲ, ಪಂಜನ್ಸಿ ಹೆಚ್ಚಿಸುವುದರಲ್ಲಿ ಈ ಗಂಧಕ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ಇನ್ನ ಈ ಲಘು ಪೋಷಕಾಂಶಗಳ ಕೊರತೆ ಕಂಡು ಬಂದ್ರೆ ಏನಾದ್ರು ಮಾಡಬಹುದು? ಲಘು ಪೋಷಕಾಂಶಗಳ ಕೊರತೆ ಕಂಡು ಬಂದಲ್ಲಿ ನಾವು ಅದನ್ನ ಸಿಂಪಡಿಸುವುದರಿಂದ, ಅದನ್ನ ನೀರಿನಲ್ಲಿ ಮಿಶ್ರಣ ಮಾಡಿ ಅವನ್ನ ಸಿಂಪಡಿಸುವುದರಿಂದ ನಾವು ಅದನ್ನ ಕೊರತೆ ನೀಗಿಸಬಹುದು. ಮುಖ್ಯವಾಗಿ ಸತ್ವಿನ ಕೊರತೆಯನ್ನು ನಾವು ನೀಗಿಸಬಹುದು. ಇನ್ನ ಈ ಜೈವಿಕ ಗೊಬ್ಬರಗಳನ್ನು ಬಳಸ್ಕೋಬಹುದೇ? ಹೌದು, ಜೈವಿಕ ಗೊಬ್ಬರಗಳು ಸಹ ಬಹಳ ಉಪಯುಕ್ತವಾಗ್ತವೆ. ಇಲ್ಲಿ ಈ ಗೊಬ್ಬರಗಳು ಸೂಕ್ಷ್ಮಾಣು ಜೀವಿಗಳಿಂದ ತಯಾರಿಸಲ್ಪಟ್ಟಿರ್ತವೆ. ಇವುಗಳಿಂದ ಬೀಜೋಪಚಾರ ಮಾಡೋದ್ರಿಂದ ಅಥವಾ ಮಣ್ಣಿನಲ್ಲಿ ಬೆರೆಸೋದ್ರಿಂದ ನಮಗೆ ಗಿಡಗಳಿಗೆ ಸರಿಯಾಗಿ ಪೋಷಕಾಂಶ ಒದಗಿಸಬಹುದು. ನಮಗೆ ಎಕ್ಸಾಂಪಲ್ ಅಂತಂದ್ರೆ ಒಂದು 5 kg ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಹಾಗೂ 5 kg ಅಜೋಸ್ಪೈರಿಲಮ್ ಅಂತ ಅಂತೀವಿ. ಇದನ್ನು ನಾವು ನಾಟಿ ಮಾಡುವ ಪೂರ್ವದಲ್ಲಿ ಮಣ್ಣಿಗೆ ಬೆರೆಸಬೇಕಾಗ್ತದೆ. ಇನ್ನು ಮುಖ್ಯವಾಗಿ ನಾವು ಕಳೆ ನಿರ್ವಹಣೆಗೆ ಬಂದ್ರೆ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ನೀರುಳ್ಳಿ ಬಿತ್ತನೆಯ ನಂತರ ನಾವು ಪೆಂಡಿ ಮಿಥಾಲಿನ್ ಅಂತಂದು 4 ml ಅನ್ನು 1 liter ನೀರಿಗೆ ಬೆರಕಿಸಿ ಅದನ್ನು ನಾವು ಸಿಂಪರಣೆ ಮಾಡಬೇಕಾಗ್ತದೆ. ಅಥವಾ ಸಸಿ ನಾಟಿ ಮಾಡಿದ ತಕ್ಷಣ ನಾವು 1 hectare 2 liter ಬ್ಯೂಟಾಕ್ಲೋರ್ 50 EC ಅಂತ ಹೇಳ್ತೀವಿ. ಇದನ್ನು ನಾವು 1000 liter ನೀರಲ್ಲಿ ಮಿಕ್ಸ್ ಮಾಡಬೇಕಾಗ್ತದೆ. ಹಾಗೇನೆ ನಾಟಿ ಮಾಡಿದ 30 ದಿನಗಳ ನಂತರ 1.1 liter ಆಕ್ಸಿಫ್ಲೋರೋಫಿನ್ ಅಂತ ಒಂದು ಹೇಳ್ತೀವಿ, ಅದನ್ನು ಸಹ 1000 liter ಅಲ್ಲಿ ಬೆರೆಸಿ ಸಿಂಪಡಣೆ ಮಾಡಿಸಬೇಕಾಗ್ತದೆ. ಹಾಗೆ ಕಳೆನಾಶಕವನ್ನು ಸಿಂಪಡಿಸುವಾಗ ಭೂಮಿಯಲ್ಲಿ ನಮಗೆ ಸಾಕಷ್ಟು ತೇವಾಂಶವಾಗಿರಬೇಕು. ಭೂಮಿ ಒಣಗಿದ್ರೆ ಅದರಿಂದ ಎಫೆಕ್ಟ್ ಆಗೋದಿಲ್ಲ, ತೇವಾಂಶ ಇದ್ರೆ ಮಾತ್ರ ಅದು ಪರಿಣಾಮಕಾರಿಯಾಗಿ ನಮಗೆ ಕೆಲಸ ಮಾಡ್ತದೆ. ಇನ್ನ ನೀರಿನ ನಿರ್ವಹಣೆ ಮತ್ತು ಅಂತರ್ಬೇಸಾಯದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೀರು ನಿರ್ವಹಣೆ ಮತ್ತು ಅಂತರ್ಬೇಸಾಯ ಬಹಳ ಪ್ರಮುಖವಾದದ್ದು. ನೀರು ನಿರ್ವಹಣೆ ನಾಟಿ ಮಾಡಿದ ಸಮಯ, ಮಣ್ಣು, ನೀರಾವರಿ ಪದ್ಧತಿ ಮತ್ತು ಬೆಳೆಯ ಹಂತದ ಮೇಲೆ ಅವಲಂಬಿತವಾಗಿರುತ್ತದೆ. ಸಾಮಾನ್ಯವಾಗಿ ನಾಟಿ ಮಾಡಿದ ತಕ್ಷಣ ಹಾಗೂ ನಾಟಿ ಮಾಡಿದ 3 ದಿನಗಳ ನಂತರ ಹಾಗೂ 7-10 ದಿನಗಳ ಅಂತರದಲ್ಲಿ ಮಣ್ಣಿನ ತೇವಾಂಶಕ್ಕೆ ಅನುಗುಣವಾಗಿ ನಾವು ನೀರು ಒದಗಿಸಬೇಕಾಗ್ತದೆ.

ಇದು ಹಳದಿಯಾಗಿ ಕಂದು ಬಣ್ಣಕ್ಕೆ ತಿರುಗ್ತದೆ. ಇದು ಮುಖ್ಯವಾಗಿ ತ್ರಿಪ್ಸ್ನುಸಿ ಹಾವಳಿ. ತ್ರಿಪ್ಸ್ನುಸಿ ಹಾವಳಿ. ಇದನ್ನ ನಿಯಂತ್ರಣ ಮಾಡೋದು, ನಿಯಂತ್ರಣ ಮಾಡಬೇಕು ಅಂದ್ರೆ ಇದನ್ನ ನಾವು ಬಿತ್ತಿದ 3 ವಾರಗಳ ನಂತರ 1.7 ml ಡೈಮಿಥೋಯೇಟ್ ಅಥವಾ 1.3 ml ಆಕ್ಸಿಡೆಮೆಟಾನ್ ಅಂತ ಹೇಳ್ತೀವಿ, ಇದನ್ನು 1 ಲೀಟರ್ ನೀರಲ್ಲಿ ಬೆರೆಸಿ ಇದನ್ನ ನಾವು ಸ್ಪ್ರೇ ಮಾಡೋದ್ರಿಂದ ಇದನ್ನ ತೊಟ್ಟಿಗೆ ತರಬಹುದು. ಹಾಗೇನೆ ಉಳ್ಳಾಗಡ್ಡೆ ಅಥವಾ ನೀರುಳ್ಳಿ ಅಂತ ಹೇಳ್ತೀವಿ ಇದನ್ನ, ಈ ಕ್ಷೇತ್ರ ಸುತ್ತಲೂ ಮುಂಗಾರಿನಲ್ಲಿ ತಡೆಗೋಡೆ ಬೆಳೆಯಾಗಿ 4 ಸಾಲು ಮೆಕ್ಕೆಜೋಳ ಮತ್ತು ಹಿಂಗಾರಿನಲ್ಲಿ 4 ಸಾಲು ಗೋಧಿ, ಇದನ್ನ ಬೆಳೆಯೋದ್ರಿಂದ ನಾವು ಈ ನುಸಿ ಬಾಧೆಯನ್ನು ನಾವು ತಡೆಗಟ್ಟಬಹುದು. ಇನ್ನು ಕಾಂಡ ಕತ್ತರಿಸುವಂತ ಹುಳು, ಕಾಂಡ ಕತ್ತರಿಸುವ ಹುಳು ಸಹ ಬಹಳ ಮುಖ್ಯವಾದ ಒಂದು ಕೀಟವಾಗಿರ್ತದೆ ಇದರಲ್ಲಿ. ಇದು ಪ್ರಾರಂಭಿಕ ಹಂತದಲ್ಲಿ ಈ ಹುಳು ಹಸಿರು ಬಣ್ಣದಿಂದ ಕೂಡಿರ್ತದೆ, ಈ ನಂತರ ಇದು ಕಂದು ಬಣ್ಣಕ್ಕೆ ತಿರುಗುತ್ತದೆ. ಇದು ಇದು ಎಲೆಯನ್ನು ಕತ್ತರಿಸಿ ತಿಂದು ಎಲೆಗಳ ಕೊಳವೆಯಲ್ಲಿ ಇರುತ್ತದೆ. ಹಾಗೇನೆ ಇದು ಪ್ರಾರಂಭಿಕ ಹಂತದಲ್ಲಿ ನಾವು ನಿಯಂತ್ರಣ ಕೈಗೊಳ್ಳೋದು ಬಹಳ ಅವಶ್ಯಕ. ಇದು ದಾಟ್ಬಿಡ್ತು ಅಂತ ಅಂದ್ರೆ ನಮಗೆ ಬಹಳ ಕಷ್ಟ ಇದನ್ನ ನಾವು ಇದು ಮಾಡೋದು ನಿರ್ವಹಿಸೋದು. ಆದ್ರೂ ಸಹ ನಾವೇನು ನಿರ್ವಹಣೆ ಮಾಡ್ಲಿಕ್ಕೆ ಇದು 2.5 ml ಕ್ಲೋರೋಫೈರಿಫಾಸ್ ಅನ್ನ 1 ಲೀಟರ್ ನೀರಲ್ಲಿ ಬೆರೆಸಿ ಗಿಡಗಳ ಬುಡಕ್ಕೆ ಹಾಕಿದ್ರೆ ನಮ್ಗೆ ಇದನ್ನ ನಿಯಂತ್ರಣಕ್ಕೆ ತರಬಹುದು. ಇನ್ನ ರೋಗಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಪ್ರಮುಖ ರೋಗಗಳ ಬಗ್ಗೆ ಹೇಳಬೇಕಾದ್ರೆ ಸಸಿ ಮಡಿ ಕೊಳೆ ರೋಗ ಅನ್ನೋದು ಒಂದು ಬಹಳ ಪ್ರಮುಖ ರೋಗ. ಇದರ ಲಕ್ಷಣಗಳು ನಿಮಗೆ ಹೇಳಬೇಕು ಅಂದ್ರೆ ಸಸಿಗಳು ಗುಂಪು ಗುಂಪಾಗಿ ಕೊಳತು ಹೋಗ್ಬಿಡ್ತದೆ, ಹೆಚ್ಚಾಗಿ ನೀರು ನಿಲ್ಲು ಪ್ರದೇಶದಲ್ಲಿ ಏರು ಮಡಿ ಮಾಡದೇ ಇದ್ದಲ್ಲಿ ಇದು ಈ ರೋಗ ಹೆಚ್ಚಾಗಿ ಕಂಡು ಬರ್ತದೆ. ಇನ್ನು ಹತೋಟಿ ಕ್ರಮಗಳು, ಇದನ್ನ ಹತೋಟಿ ಮಾಡಬೇಕು ಅಂದ್ರೆ ಇದು ಮೊದಲು ಈ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಿದ್ದು ಥೈರಾಮ್ ಅಥವಾ ಕ್ಯಾಪ್ಟಾನ್ ಅಥವಾ ಇದನ್ನ ನಾವು ಬೀಜೋಪಚಾರ ಮಾಡಬೇಕು. ಹಾಗೇನೆ ಸಸಿ ಮಡಿಗಳಿಗೆ ಪ್ರತಿ ಲೀಟರ್ ನೀರಿಗೆ ಥೈರಾಮ್ ಇದನ್ನ ಹಾಕಬೇಕಾಗ್ತದೆ. ಇದನ್ನ ಗಿಡಗಳ ಬುಡಕ್ಕೆ ಸುರಿಯೋದ್ರಿಂದ ನಮಗೆ ಹತೋಟಿ ತರಬಹುದಾಗುತ್ತೆ. ಇನ್ನು ಇದನ್ನ ಬಿಟ್ಕೊಂಡ್ರೆ, ಇದನ್ನ ಬಿಟ್ಕೊಂಡ್ರೆ ನಮಗೆ ಈ ನೇರಳೆ ಎಲೆ ಮಚ್ಚೆ ರೋಗ, ಈರುಳ್ಳಿ ಸುಳಿ ತಿರುಪು ರೋಗ, ಹಾಗೇನೆ ಬುಡ ಕೊಳೆ ರೋಗ, ಕಪ್ಪು ಶಿಲೀಂಧ್ರ ಇವೆಲ್ಲ ಬಹಳ ಹೆಚ್ಚಾಗಿ ಕಂಡು ಬರುವಂತ ಒಂದು ರೋಗಗಳು. ಸರಿ, ಅಂದ್ರೆ ಸಮಗ್ರ ಕೀಟ ರೋಗ ನಿರ್ವಹಣೆ ಹೇಗೆ ಮಾಡ್ಕೊಳ್ಳೋದು ಅಂತೀರಿ? ಸಮಗ್ರ ಕೀಟ ನಿರ್ವಹಣೆ ಅಥವಾ ರೋಗ ನಿರ್ವಹಣೆ ಅಂತಂದ್ರೆ ಇದು ಬೆಳೆ ಪರಿವರ್ತನೆ ಪದ್ಧತಿಯನ್ನು ಅಳವಡಿಸ್ಕೋಬೇಕಾಗ್ತದೆ ನಾವು. ಇದರಿಂದ ನಮಗೆ ಮಣ್ಣಿನಲ್ಲಿರುವ ರೋಗಾಣುಗಳು ಕಡಿಮೆಗೊಳಿಸಬಹುದು. ಹಾಗೇನೆ ಪ್ರತಿ ವರ್ಷವೂ ಬೆಳೆಯನ್ನು ನಾವು ಬದಲಾಯಿಸುವುದರಿಂದ ಹೊಲವನ್ನು ಈ ರೋಗಗಳಿಂದ ಮುಕ್ತಗೊಳಿಸಬಹುದು ಮತ್ತು ಮಣ್ಣಿನ ಆರೋಗ್ಯವನ್ನು ಸಹ ನಾವು ಕಾಪಾಡಬಹುದು. ಹಾಗೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸುವುದರಿಂದ ರೋಗ ಹರಡುವಿಕೆಯನ್ನು ಸಹ ನಾವು ಕಡಿಮೆ ಮಾಡಬಹುದು. ಇನ್ನ ಈ ಕೊಯ್ಲು ಮತ್ತು ಇಳುವರಿ ಬಗ್ಗೆ ಸ್ವಲ್ಪ ಹೇಳ್ತೀರ? ಕೊಯ್ಲು ಮತ್ತು ಇಳುವರಿ ಬಗ್ಗೆ ಹೇಳಬೇಕಾದ್ರೆ ಈ ಕೊಯ್ಲು ಮಾಡುವ 1 ವಾರದ ಮುಂಚೆ ನಾವು ನೀರು ಕೊಡುವುದನ್ನು ನಾವು ನಿಲ್ಲಿಸಬೇಕಾಗ್ತದೆ. ಹಾಗೇನೆ ಈ ನೀರುಳ್ಳಿಯ ಕುತ್ತಿಗೆ 50% ಬಾಗಿದ ನಂತರ ನಾವು ಅದನ್ನ ಕೊಯ್ಲು ಮಾಡಬೇಕಾಗ್ತದೆ. ಇದೊಂಥರ ನಮಗೆ ಇಂಡಿಕೇಶನ್ ಅಂತ ಹೇಳ್ತೀವಿ. ಬಗ್ದಾಗ ಈರುಳ್ಳಿ ಕಾವು ಬಗ್ದಾಗ ನಾವು ಕೊಯ್ಲು, ಇದು ಕೊಯ್ಲಿಗೆ ಬಂದಿದೆ ಅಂತ ಅರ್ಥ. ಹಾಗೇನೆ ಕೊಯ್ಲು ಮಾಡಿ ನಾವು 3 ದಿನಗಳ ಕಾಲ ಹೊಲದಲ್ಲೇ ಒಣಗಿಸೋದ್ರಿಂದ ಈ ನೀರುಳ್ಳಿಯ ಬಣ್ಣ ಸುಧಾರಿಸ್ತದೆ. ಸರಾಸರಿ ನಾವು 1 ಹೆಕ್ಟೇರ್ಗೆ 20-25 ಟನ್ ನಾವು ಇಳುವರಿಯನ್ನು ಪಡ್ಕೋಬಹುದು. ರೈತ ಬಾಂಧವರೇ, ತಮಗೆ ಈರುಳ್ಳಿಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ SJ ಪ್ರಶಾಂತ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9982979757. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9982979757. ತುಂಬ ಸಂತೋಷ ಡಾಕ್ಟರ್ ಪ್ರಶಾಂತ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಈರುಳ್ಳಿ ಅಥವಾ ಈ ಉಳ್ಳಾಗಡ್ಡೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಹಾಗೂ ರೈತರ ಬಾಂಧವರಿಗೂ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಈರುಳ್ಳಿ ಬೇಸಾಯ ಕುರಿತು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ SJ ಪ್ರಶಾಂತ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇನ್ನು ನಾಳಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಸೂಕ್ಷ್ಮ ನೀರಾವರಿ ಯೋಜನೆ. ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಭಾಗವಹಿಸುತ್ತಾರೆ ಅಪರ ಕೃಷಿ ನಿರ್ದೇಶಕರಾದ MS ದಿವಾಕರ್. ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ ನಾಳೆ ಸಂಜೆ 5:30 ಕೃಷಿರಂಗ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 6:30 ರಸವಾರ್ತೆ, 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ ಮೂಡಿಬರಲಿದೆ. 7:00 ಹಾಯ್ದೋಣಿ ಚಿತ್ರಗೀತೆಗಳ ಕಾರ್ಯಕ್ರಮ. 7:45 ವಿಧಾನಮಂಡಲದಲ್ಲಿ ಇಂದು 9:00 ಕ್ಷಿತಿಜ ಲಿಟ್ರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಕವಿ, ನಾಟಕಕಾರ, ವಿಮರ್ಶಕ ಲಕ್ಷ್ಮೀಪತಿ ಕೋಲಾರ ಅವರು. ಕಾರ್ಯಕ್ರಮದ ವಿನ್ಯಾಸ, ಪ್ರಸ್ತುತಿ ಮತ್ತು ನಿರ್ಮಾಣ ಡಾ ನಿರ್ಮಲಾ ಸಿ ಯಲಿಗಾರ್. ಚಿತ್ರಗೀತೆಗಳು ರಾತ್ರಿ 10:00. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.